ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ಇನ್ ಕಾರ್ಯಕ್ರಮ, ವಿಷಯ ಪೂರಕ ಆಹಾರ. ಭಾಗವಹಿಸುತ್ತಾರೆ ಡಾಕ್ಟರ್ ಸ್ಮಿತಾ ಕೆ, ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಾಯಾರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ, ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನ್ ಇನ್ ಕಾರ್ಯಕ್ರಮ. ನಮಸ್ಕಾರ ಶ್ರೋತೃಗಳೇ, ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ತಾಯಂದಿರಿಗೆ ಮಕ್ಕಳಿಗೆ ಎಷ್ಟು ವರ್ಷಗಳ ಕಾಲ ಎದೆಹಾಲು ಕೊಡಬೇಕು ಅಥವಾ ಅವು ಇಷ್ಟಪಡ್ತಾವೋ ಇಲ್ಲೋ, ಅವರಿಗೆ ಆಹಾರ ಯಾವಾಗ ಶುರು ಮಾಡಬೇಕು, ಒಂದು ವೇಳೆ ಆಹಾರ ಶುರು ಮಾಡೋದಾತಂದ್ರೆ ಪೂರಕ ಆಹಾರ ಎಂಥದ್ದಿರಬೇಕು, ಎಷ್ಟು ಕೊಡಬೇಕು, ಇಂಥವೆಲ್ಲ ಪ್ರಶ್ನೆಗಳು ತಾಯಂದಿರಿಗೆ ಬರೋದು ಸಹಜ. ತಾಯಂದಿರಿಗೆ ಆ ಥರದ ಸಮಸ್ಯೆಗಳಿದ್ರೆ, ಆ ಥರದ ಪ್ರಶ್ನೆಗಳಿದ್ರೆ ಇವತ್ತು ದಯವಿಟ್ಟು ಆ ವಿಷಯವನ್ನು ಕೇಳಬಹುದು. ಯಾಕಂದರೆ ಇವತ್ತಿನ ವಿಷಯ ಮಕ್ಕಳಿಗೆ ಪೂರಕ ಆಹಾರ ಅನ್ನುವಂಥದ್ದು. ಈ ವಿಷಯದ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದಾರ ಡಾಕ್ಟರ್ ಸ್ಮಿತಾ ಕೆ ಅವರು. ಸ್ಮಿತಾ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ಡಾಕ್ಟರ್ ಕಿರು ಪರಿಚಯ ಮಾಡಿಕೊಳ್ಳೋಣಂತ. ಡಾಕ್ಟರ್ ಸ್ಮಿತಾ ಕೆ ಅವರು ಮೂಲತಃ ಮೈಸೂರಿನವರು. ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನೊಳಗೆ ಪಡೆದರು. MBBS ಪದವಿಯನ್ನು ಮೈಸೂರಿನ JSS ವೈದ್ಯಕೀಯ ಕಾಲೇಜ್ನೊಳಗೆ 2012 ಪೂರ್ಣ ಮಾಡಿದರು. DCH ಪದವಿ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಬೆಂಗಳೂರಿನ ಸೇಂಟ್ ಜಾನ್ಸ್ ವೈದ್ಯಕೀಯ ಕಾಲೇಜ್ನೊಳಗೆ 2016. DNB ಪದವಿ ಮೈಸೂರಿನ ಹೋಲ್ಸ್ವರ್ತ್ ಮೆಮೋರಿಯಲ್ ಹಾಸ್ಪಿಟಲ್ನಾಗ ಪೂರೈಸಾರ. 2020 SDM ವೈದ್ಯಕೀಯ ಮಹಾವಿದ್ಯಾಲಯದ ಮಕ್ಕಳ ಚಿಕಿತ್ಸಾ ವಿಭಾಗದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಕಳೆದ 2 ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲಿಗೆ ಈ ಪೂರಕ ಆಹಾರ, ಮಕ್ಕಳಿಗೆ ಪೂರಕ ಆಹಾರ ಯಾವ ಥರ ಇರಬೇಕು, ಯಾವಾಗ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಡಾಕ್ಟರ್ ಸ್ಮಿತಾ ಕೆ ಅವರು ಈಗ ನಮ್ಮ ಶ್ರೋತೃಗಳಿಗೆ ಒಂದಿಷ್ಟು ಮಾಹಿತಿ ಹೇಳ್ತಾರೆ. ಶ್ರೋತೃಗಳೇ, ಅದರೊಳಗೂ ಮುಖ್ಯವಾಗಿ ತಾಯಂದಿರೇ ಮತ್ತು ತಾಯಂದಿರ ಪಾಲಕರೇ, ನಿಮಗೆ ಇರುವಂಥ ಸಮಸ್ಯೆಗಳನ್ನು ನೀವೇ ಕೇಳ್ರಿ. ಅಂದ್ರೆ ನಿಮಗೆ ನಿಖರವಾದ ಉತ್ತರವನ್ನು ಡಾಕ್ಟರ್ ನಮ್ಮ ಕೊಡಲಿಕ್ಕೆ ಈಗ ತಯಾರಾಗಿ ಕೂತಾರೆ. ಈಗ ಮೊದಲಿಗೆ ಮಾಹಿತಿ ಕೊಡ್ತಾರೆ ಸ್ಮಿತಾ, ಈಗ ಪೂರಕ ಆಹಾರದ ಬಗ್ಗೆ ಒಂದಿಷ್ಟು ಮಾಹಿತಿ. ಧನ್ಯವಾದಗಳು ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮಗುವಿನ ಜೀವನದಲ್ಲಿ ಮೊದಲ 1000 ದಿನಗಳು ಬಹಳ ಮುಖ್ಯ. ಮೊದಲ 1000 ದಿನ ಎಂದರೆ ಏನು? ತಾಯಿಯ ಗರ್ಭದಲ್ಲಿ 9 ತಿಂಗಳು ಮತ್ತು ಮಗುವಿನ ಮೊದಲು 2 ವರ್ಷಗಳು. ಮಗುವಿನ ದೈಹಿಕ, ಮೆದುಳಿನ ಹಾಗೂ ಮಾನಸಿಕ ಬೆಳವಣಿಗೆಯು ಈ ಅವಧಿಯಲ್ಲಿ ಅಧಿಕವಾಗಿರುತ್ತದೆ. ಆದ್ದರಿಂದ ಗರ್ಭಿಣಿ ತಾಯಿ ಹಾಗೂ ಮಗುವಿಗೆ ಪೌಷ್ಟಿಕ ಆಹಾರ ಒದಗಿಸುವುದು ಬಹಳ ಅಗತ್ಯ. ಮಗುವಿಗೆ ಮೊದಲ 6 ತಿಂಗಳು ತಾಯಿಯ ಎದೆಹಾಲನ್ನಷ್ಟೇ ನೀಡಬೇಕು. ನಂತರ ಪೂರಕ ಆಹಾರವನ್ನು ತಾಯಿಯ ಹಾಲಿನ ಜೊತೆಗೆ ಪ್ರಾರಂಭಿಸಬೇಕು. ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ 5/2019-2021 ಪ್ರಕಾರ ಭಾರತದಲ್ಲಿ ಕೇವಲ 63% ಮಕ್ಕಳಿಗೆ ಮಾತ್ರ 6 ತಿಂಗಳವರೆಗೆ ಪ್ರತ್ಯೇಕವಾಗಿ ಎದೆಹಾಲನ್ನು ನೀಡಲಾಗುತ್ತಿದೆ. ಹಾಗೂ 6-23 ತಿಂಗಳ ವಯಸ್ಸಿನ ಮಕ್ಕಳಲ್ಲಿ ಕೇವಲ 11% ಮಕ್ಕಳು ಮಾತ್ರ ಸಾಕಷ್ಟು ಆಹಾರವನ್ನು ಪಡೆಯುತ್ತಿದ್ದಾರೆ. ಇದು 50% ಸಹ ಮುಟ್ಟಿಲ್ಲ. ಇದೇ ಆರೋಗ್ಯ ಸಮೀಕ್ಷೆಯ ಪ್ರಕಾರ 5 ಮಕ್ಕಳ ಮರಣ ಪ್ರಮಾಣವು ಗಣನೀಯವಾಗಿದೆ. ಪ್ರತಿ 1000 ಜೀವಂತ ಜನನಗಳಿಗೆ 42% ಮಕ್ಕಳು ಮರಣ ಹೊಂದುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಅಪೌಷ್ಟಿಕತೆಯಾಗಿದೆ. ಆದ್ದರಿಂದ ನಾನು ಇಂದು ಮಗುವಿಗೆ ಪೌಷ್ಟಿಕ ಆಹಾರ, ಪೂರಕ ಆಹಾರವನ್ನು ಯಾವಾಗ ಮತ್ತು ಹೇಗೆ ನೀಡಬೇಕೆಂದು ವಿವರಿಸಲಿದ್ದೇನೆ. ಪೂರಕ ಆಹಾರ ಎಂದರೇನು? ತಾಯಿಯ ಎದೆಹಾಲನ್ನು ಹೊರತುಪಡಿಸಿ ಮಗುವಿಗೆ ನೀಡುವ ಯಾವುದೇ ಪೌಷ್ಟಿಕಾಂಶ ಒಳಗೊಂಡಿರುವ ಆಹಾರಗಳು ಅಥವಾ ದ್ರವಗಳನ್ನು ಪೂರಕ ಆಹಾರ ಎಂದು ಪರಿಗಣಿಸಲಾಗುತ್ತದೆ. ಮಗುವಿಗೆ ಎದೆಹಾಲು ಕುಡಿಯುವ ಅಭ್ಯಾಸದಿಂದ ಕ್ರಮೇಣ ಮುಕ್ತಗೊಳಿಸಲು ಅರೆಘನ ಮತ್ತು ಘನ ಆಹಾರ ಅಂದರೆ ಸೆಮಿ ಸಾಲಿಡ್ ಸಾಲಿಡ್ ಆಹಾರವನ್ನು ಒಗ್ಗಿಸುವ ಪ್ರಕ್ರಿಯೆ ಇದಾಗಿದೆ. ಮಗುವಿನ ತೂಕ ಮತ್ತು ವಯಸ್ಸಿಗೆ ಅನುಗುಣವಾಗಿ ಮೇಲಿನ ಆಹಾರವನ್ನು ನಿರ್ಣಯಿಸಬೇಕು. ಈಗ ಪೂರಕ ಆಹಾರವನ್ನು ಮಗುವಿಗೆ ಯಾವಾಗ ಪ್ರಾರಂಭಿಸಬೇಕು? ಮಗುವಿಗೆ 6 ತಿಂಗಳು ತುಂಬಿದ ನಂತರ ಎದೆಹಾಲಿನ ಜೊತೆಗೆ ಮೇಲಿನ ಆಹಾರವನ್ನು ಪ್ರಾರಂಭಿಸಬೇಕು. ತಾಯಿಯ ಎದೆಹಾಲನ್ನು ಕನಿಷ್ಠ 2 ವರ್ಷಗಳವರೆಗೆ ಮುಂದುವರಿಸಬೇಕು. 6 ತಿಂಗಳಿಗೆ ಏಕೆ ಆರಂಭಿಸಬೇಕು? ಮೊದಲನೆಯದಾಗಿ 6 ತಿಂಗಳ ನಂತರ ಮಗುವಿನ ಬೆಳವಣಿಗೆ ಹೆಚ್ಚಿರುವ ಕಾರಣ ಮಗುವಿನ ದೈನಂದಿನ ಪೌಷ್ಟಿಕಾಂಶದ ಅಗತ್ಯತೆಗಳನ್ನು ತಾಯಿಯ ಹಾಲಿನಿಂದಷ್ಟೇ ಪೂರೈಸಲು ಸಾಧ್ಯವಾಗುವುದಿಲ್ಲ. ಎರಡನೆಯದಾಗಿ, ಮಗುವಿನ ಜೀರ್ಣಾಂಗ ಮತ್ತು ಮೂತ್ರಪಿಂಡದ ವ್ಯವಸ್ಥೆಯು ಹಲವಾರು ಆಹಾರಗಳನ್ನು ಜೀರ್ಣಿಸಿಕೊಳ್ಳಲು ಸಾಕಷ್ಟು ಪ್ರಬುದ್ಧವಾಗಿರುತ್ತವೆ ಹಾಗೂ ಮಗುವಿನ ಬೆಳವಣಿಗೆಯ ಪ್ರಕಾರವಾಗಿ ಮಗುವಿನ ಕತ್ತು ನಿಂತಿರುತ್ತದೆ, ಮಗು ಕೂಡಲು ಆರಂಭಿಸಿರುತ್ತಿರುತ್ತದೆ, ಕೈಗೆ ಸಿಕ್ಕ ಪದಾರ್ಥಗಳನ್ನು ಬಾಯಿಗೆ ಹಾಕಲು ಪ್ರಯತ್ನಿಸುತ್ತಿರುತ್ತದೆ ಮತ್ತು ಅದರ ವಸಡು ಬೆಳವಣಿಗೆ ಆಗುವ ಕಾರಣ ಜಗ್ಗಿಯಲು ಆರಂಭಿಸಿರುತ್ತದೆ. ಸೊ ಈ ಕಾರಣಗಳಿಂದಾಗಿ ನಾವು 6 ತಿಂಗಳಿಗೆ ಮಗುವಿಗೆ ಆಹಾರ, ಮೇಲಿನ ಆಹಾರವನ್ನು ಆರಂಭಿಸಿದ್ರೆ 6 ತಿಂಗಳಕ್ಕೊಂಥರ ಅಗಿಲಿಕ್ಕೆ ಬರ್ತದೆ ಅದಕ್ಕೆ ಅಂತ ನಾವು ದೃಷ್ಟಿಯಿಂದ ಅಷ್ಟುವರೆಗೆ ಮಾತ್ರ ಎದೆಹಾಲು ಕುಡಿಸ್ತಾನೆ ಇರಬೇಕು. ಅದಾದ್ಮೇಲೆ ಅದ್ರದ್ದು ಅವಶ್ಯಕತೆನೂ ಜಾಸ್ತಿ ಇರುತ್ತೆ, ಬೇರೆ ಮೇಲಿನ ಆಹಾರ ಮತ್ತೆ ಮಗುನೂ ಬೆಳವಣಿಗೆ ಆಗಿರುತ್ತೆ ಮೇಲಿನ ಆಹಾರ ತಗೊಳ್ಳಿಕ್ಕೆ. ಈಗ ಯಾವಾಗ ಶುರು ಮಾಡಬೇಕು ಅಂತ ತಿಳ್ಕೊಂಡ್ವಿ. ಯಾವ ಆಹಾರ ಪ್ರಾರಂಭಿಸಬೇಕು? ಮಗುವಿಗೆ ಮೊದಲ ಆಹಾರವನ್ನು ತಯಾರಿಸಲು ಕುಟುಂಬದ ಪ್ರಧಾನ ಧಾನ್ಯವನ್ನು ಬಳಸಬೇಕು. ಒಂದೇ ಪದಾರ್ಥದಿಂದ ಆರಂಭಿಸಬೇಕು. ಉದಾಹರಣೆಗೆ ಅಕ್ಕಿ ಇರಬಹುದು, ಗೋಧಿ, ರಾಗಿ, ಜೋಳ ಇತ್ಯಾದಿ. ಮೊದಲ ಆಹಾರವನ್ನು ಗಂಜಿಯ ರೂಪದಲ್ಲಿ ನೀಡಬೇಕು. ಏಕ ಪದಾರ್ಥ ಆಹಾರಗಳನ್ನು ಪ್ರತಿ 3-7 ದಿನಗಳ ಅಂತರದಲ್ಲಿ ಹಂತವಾಗಿ ಪರಿಚಯಿಸಬೇಕು. ಹೊಸ ಆಹಾರವನ್ನು ಮಗು ತಿರಸ್ಕರಿಸಬಹುದು, ಆದರೆ ಒಂದು ಬಾರಿ ತಿರಸ್ಕರಿಸಿದರೆ ಅದನ್ನು ಮಗು ಇನ್ನು ತಿನ್ನುವುದೇ ಇಲ್ಲ ಎಂದು ಅರ್ಥೈಸಬಾರದು. ಹೊಸ ಆಹಾರವನ್ನು ಸ್ವೀಕರಿಸಲು ಮಗುವಿಗೆ ಪದೇ ಪದೇ ನೀಡಬೇಕಾಗುತ್ತದೆ. ಕೆಲವು ಬಾರಿ ಸುಮಾರು 10-15 ಬಾರಿ ನೀಡುವ ಅಗತ್ಯವಾಗಬಹುದು. ಅಂದರೆ ರೂಢಿ ಮಾಡಿಸಬೇಕು. ಆಹಾರದಲ್ಲಿ ವೈವಿಧ್ಯತೆ ಇರಬೇಕು. ಇದರಿಂದ ಮಗುವಿಗೆ ಎಲ್ಲ ಬಗೆಯ ಸೂಕ್ಷ್ಮ ಪೋಷಕಾಂಶಗಳು ಅಂದರೆ ವಿಟಮಿನ್ಸ್, ಮಿನರಲ್ಸ್, ವಿಟಮಿನ್ ಎ, ಸಿ, ಕಬ್ಬಿಣದ ಅಂಶ, ಕ್ಯಾಲ್ಶಿಯಂ, ಜಿಂಕ್ನ ಅಂಶ ಎಲ್ಲ ಅಂಶಗಳನ್ನು ನೀಡಲು ಸಾಧ್ಯವಾಗುತ್ತದೆ. ಆಹಾರದಲ್ಲಿ ಮುಖ್ಯವಾಗಿ 7 ಗುಂಪುಗಳಿವೆ. 1ನೆಯದು ಧಾನ್ಯಗಳು ಮತ್ತು ಸಿರಿಧಾನ್ಯಗಳು, 2ನೆಯದು ತರಕಾರಿ, 3ನೆಯದು ಹಣ್ಣುಗಳು, 4ನೆಯದು ಹಾಲು ಮತ್ತು ಹಾಲಿನ ಉತ್ಪನ್ನಗಳು, 5ನೆಯದು ಕಾಳುಗಳು, ಮೊಟ್ಟೆ, ಮೀನು, ಮಾಂಸ, 6ನೆಯದು ತೈಲಗಳು, 7ನೆಯದು ಸಕ್ಕರೆ, ಬೆಲ್ಲ. ಈ 7 ಗುಂಪುಗಳಲ್ಲಿ ಕನಿಷ್ಠ ಎಂದರೂ 4 ಗುಂಪುಗಳನ್ನು ಮಗುವಿಗೆ ಪ್ರತಿ ಆಹಾರದಲ್ಲಿ ನೀಡಬೇಕು. ಉದಾಹರಣೆಗೆ ಉಪ್ಪಿಟ್ಟು, ಕಿಚಡಿ, ಇಡ್ಲಿ, ದೋಸೆ ಇದರಲ್ಲೆಲ್ಲ ಧಾನ್ಯಗಳು, ಕಾಳುಗಳು, ತರಕಾರಿ ಎಲ್ಲ ಮಿಶ್ರಣ ಆಗಿರುತ್ತೆ, ಎಣ್ಣೆ. ಸೊ ಕನಿಷ್ಠ ಅಂದರೂ 4 ಗುಂಪುಗಳು ಸೇರಿರಬೇಕು. ಕೆರೋಟಿನ್ ಅಂಶ ಹೆಚ್ಚಿರುವ ಹಣ್ಣುಗಳು ಅಂದರೆ ಹಸಿರು, ಹಳದಿ, ಕಿತ್ತಳೆ, ಕೆಂಪು ಬಣ್ಣದ ತರಕಾರಿಗಳು, ಹಣ್ಣುಗಳು ಮಗುವಿಗೆ ನೀಡಬೇಕು. ಅಂದರೆ ಕ್ಯಾರೆಟ್, ಪಪ್ಪಾಯ, ಮಾವಿನ ಹಣ್ಣು, ಸೊಪ್ಪು, ಟೊಮ್ಯಾಟೊ ಇಂಥವು. ಇದರಲ್ಲಿ ವೈಟಮಿನ್ ಎ ಅಂಶ ಹೆಚ್ಚಿರುತ್ತದೆ. ಮುಖ್ಯವಾಗಿ ಬಿಸ್ಕೆಟ್ಸು, ಟೀ, ಕಾಫಿ, ಸಕ್ಕರೆ ಪಾನೀಯ, ಹಣ್ಣಿನ ಜ್ಯೂಸು ಇವುಗಳು ಯಾವುದನ್ನು ಮಕ್ಕಳಿಗೆ ನೀಡಬಾರದು. ನಾವು ಆಸ್ಪತ್ರೆಯಲ್ಲಿ ನೋಡೋದು ಮೇಯ್ನ್ ಆಗಿ ಎಲ್ಲರೂ ಬೆಳಿಗ್ಗೆ ಎದ್ದ ತಕ್ಷಣ ಮಗುಗೆ ಚಾ ಬಿಸ್ಕೆಟ್ ಕೊಡ್ತೀವ್ರಿ ಮೇಡಮ್ ಅಂತಾನೆ ಹೇಳು. ಸೊ ಅದು ಅದನ್ನ ಮಾಡಬಾರ್ದು. ಆಮೇಲೆ ಹಣ್ಣು ಕೊಡಬಹುದು, ಆದ್ರೆ ಹಣ್ಣಿನ ಜ್ಯೂಸ್ ಬೇಡ ಅಂತ. ಜ್ಯೂಸ್ ಕೊಡಬಾರ್ದು. ಹಣ್ಣು ಆಸ್ ಅ ಹೋಲ್ ಅಂದ್ರೆ ಪೂರ್ತಿ ಹಣ್ಣು ಕೊಡಬಹುದು, ಸಣ್ಣ ಸಣ್ಣ ಹೋಳು ಮಾಡಿ, ಇಲ್ಲ ಬಾಳೆಹಣ್ಣು, ಪಪ್ಪಾಯ ಎಲ್ಲ ಮ್ಯಾಶ್ ಮಾಡಿ ಮೆತ್ತಗೆ ಮಾಡಿ ಮಗು ತಿನ್ನೋ ತರ ತಿನ್ನಿಸ್ಬೋದು. ಆಹಾರ ಎಷ್ಟು ಗಟ್ಟಿ ಇರಬೇಕು? ಆರು ತಿಂಗಳ ಮಗುವಿಗೆ ಗಂಜಿಯ ರೂಪದಲ್ಲಿ ನೀಡಬೇಕು. ಗಂಜಿ ಅಂದರೆ ಪೂರ್ತಿ ನೀರಿನ ಹಾಗೆ ಅಲ್ಲ, ಅದನ್ನು ಚಮಚದಲ್ಲಿ ತೆಗೆದುಕೊಂಡು ಓರೆಯಾಗಿಸಿದಾಗ ಅದು ಸೋರಬಾರದು, ಸ್ವಲ್ಪ ಗಟ್ಟಿ ಇರಬೇಕು. 7-9 ತಿಂಗಳ ಮಕ್ಕಳಿಗೆ ಗಂಜಿಗೂ ಗಟ್ಟಿ ಇರುವ ಮೃದುವಾದ ಆಹಾರ ನೀಡಬೇಕು. 9-12 ತಿಂಗಳ ಮಕ್ಕಳಿಗೆ ಅರೆ ಘನದಿಂದ ಘನ, ಸೆಮಿ ಸಾಲಿಡ್ ಟು ಸಾಲಿಡ್ ಆಹಾರ, ಜಗಿಯುವಂತಹ ಬೆರಳಲ್ಲಿ ತೆಗೆದು ತಿನ್ನುವಂತಹ ಆಹಾರ ಅಂದರೆ ಅದು ಮೆತ್ತಗಿರಬೇಕು ಅಂತ ಆಹಾರ ನೀಡಬಹುದು. 1 ವರ್ಷದ ಮಗು ಮನೆಯಲ್ಲಿ ದೊಡ್ಡವರಿಗೆ ಮಾಡಿರುವ ಆಹಾರವನ್ನು ಅದಕ್ಕೆ ತಿನ್ನಲು ಆಗುವ ರೀತಿಯಲ್ಲಿ ತಿನ್ನಲು ಆರಂಭಿಸಬೇಕು. ಉಸಿರುಗಟ್ಟಿಸುವ ಅಪಾಯ ಉಂಟಾಗುವ ಆಹಾರಗಳಾದ ಬಟಾಣಿ ಬೀಜಗಳು, ಬೀನ್ಸು, ಒಣದ್ರಾಕ್ಷಿ, ಡ್ರೈ ಫ್ರೂಟ್ಸು ಇತ್ಯಾದಿಗಳನ್ನು ಮಕ್ಕಳಿಗೆ ನೀಡಬಾರದು. ಅಂದರೆ ಕೊಡಬೇಕು ಅಂದ್ರೂ ಅದನ್ನು ಪೌಡರ್ ಮಾಡಿ ಪುಡಿ ಮಾಡಿ ಮಿಶ್ರಣ ಮಾಡಿ ಕೊಡಬೇಕು. ಮಕ್ಕಳು ಸೇವಿಸುವ ಆಹಾರದ ಪ್ರಮಾಣ ಬಹಳ ಕಡಿಮೆಯಾಗಿರುತ್ತದೆ, ಆದ್ದರಿಂದ ಅದನ್ನು ಹೆಚ್ಚು ಶಕ್ತಿದಾಯಕ ಮಾಡಲು ಆಹಾರಕ್ಕೆ ತುಪ್ಪ, ಬೆಣ್ಣೆ, ತೈಲ, ಬೆಲ್ಲ ಅಥವಾ ಸಕ್ಕರೆಯನ್ನು ಸೇರಿಸಬೇಕು. ಮತ್ತು ಮೊಳಕೆ ಮಾಡಿದ ಧಾನ್ಯಗಳು, ಈಗ ರಾಗಿ, ಹೆಸರುಕಾಳು ಅವೆಲ್ಲ, ಅವನ್ನು ಉಪಯೋಗಿಸಿರುವುದರಿಂದ ಸಹ ಆಹಾರದ ಶಕ್ತಿಯನ್ನು ಹೆಚ್ಚಿಸಬಹುದು. ಈಗ ಎಷ್ಟು ಬಾರಿ ನೀಡಬೇಕು ಹಾಗೂ ಎಷ್ಟು ಪ್ರಮಾಣ ನೀಡಬೇಕು? 6-8 ತಿಂಗಳ ಮಕ್ಕಳಿಗೆ ಎದೆಹಾಲಿನ ಜೊತೆಗೆ 2-3 ಬಾರಿ ಆಹಾರ ನೀಡಬೇಕು, ಮತ್ತು ಇವುಗಳಿಗೆ 2-3 ಟೇಬಲ್ ಸ್ಪೂನ್ ಅಂದರೆ 30-45 ಮಿಲಿ ಆಹಾರ ಪ್ರತಿ ಹೊತ್ತಿಗೂ ಕೊಡಬೇಕು. 9-11 ತಿಂಗಳ ಮಕ್ಕಳಿಗೆ ಎದೆಹಾಲಿನ ಜೊತೆಗೆ 3-4 ಬಾರಿ ಆಹಾರ ಮತ್ತು 1-2 ಬಾರಿ ಲಘು ಆಹಾರ ಉಪ ಆಹಾರ ನೀಡಬೇಕು. ಇವಕ್ಕೆ 250 ml ಕಪ್ನಲ್ಲಿ ಅರ್ಧ ಭಾಗ ನೀಡಬೇಕು. 12-23 ತಿಂಗಳು ಅಂದರೆ 1-2 ವರ್ಷದ ಮಕ್ಕಳಿಗೆ ಎದೆಹಾಲಿನ ಜೊತೆ 3-4 ಬಾರಿ ಆಹಾರ ಮತ್ತು 1-2 ಬಾರಿ ಲಘು ಆಹಾರ 250 ml ಕಪ್ನಲ್ಲಿ 1/4 ಭಾಗ ನೀಡಬೇಕು. ಈ ಲಘು ಆಹಾರ ಅಥವಾ ಸ್ನ್ಯಾಕ್ಸ್ ಅಂದರೆ ಏನು ಕೊಡ್ಬೋದು? ಈ ಲಘು ಆಹಾರವನ್ನು 2 ಬಾರಿ ಉಪಹಾರ ಸ್ನ್ಯಾಕ್ಸ್ ಅನ್ನು 2 ಬಾರಿ ಕೊಡಬೇಕು. 1 ಬೆಳಿಗ್ಗೆ ತಿಂಡಿ ತಿಂದಿರದ ಮಧ್ಯಾಹ್ನ ಊಟಕ್ಕೂ ಮಧ್ಯ, ಇನ್ನೊಂದ್ಸಲ ಮಧ್ಯಾಹ್ನ ಊಟಕ್ಕೂ ರಾತ್ರಿ ಊಟಕ್ಕೂ ಮಧ್ಯ 2 ಬಾರಿ ನೀಡಬೇಕು. ಏನು ನೀಡ್ಬೋದು? 1 ಮೆತ್ತಗೆ ಮಾಡಿದ ಬಾಳೆಹಣ್ಣು, ಮಾವಿನ ಹಣ್ಣು, ಪಪ್ಪಾಯ, ಚೀಕು, ಯಾವುದೇ ಹಣ್ಣು ಇರ್ಬೋದು. ಇನ್ನೊಂದು ಇಲ್ಲ ಚಪಾತಿ ಮೆತ್ತಗೆ ಮಾಡಿ ಅದರ ಜೊತೆ ಬೆಣ್ಣೆ ಇಲ್ಲ ಕಡಲೆಕಾಯಿ ಪೇಸ್ಟ್ ಹಾಕಿ ತಿನ್ನಿಸ್ಬೋದು. ಇಲ್ಲ ಬೇಯಿಸಿದ ಆಲೂಗೆಡ್ಡೆ. ಇಲ್ಲ 9 ತಿಂಗಳ ನಂತರ ಮಕ್ಕಳಿಗೆ ಬೇಯಿಸಿದ ಮೊಟ್ಟೆಯನ್ನು ಸಹ ಕೊಡ್ಬೋದು. 9 ತಿಂಗಳ ನಂತರ ಕೇವಲ ಹಳದಿಯನ್ನು ಕೊಡಬಹುದು. 1 ವರ್ಷದ ನಂತರ ಹಳದಿ ಮತ್ತು ಬಿಳಿ ಭಾಗ ಎರಡನ್ನೂ ನೀಡಬಹುದು. ಸಿಹಿ ತಿಂಡಿಗಳು, ಚಿಪ್ಸು, ಬಿಸ್ಕೆಟ್ಸು, ಕೇಕ್, ನೂಡಲ್ಸ್, ಇದು ಯಾವುದನ್ನು ಕರದ ಬೇಕರಿ ಐಟಮ್ ಯಾವುದನ್ನು ಕೊಡಲೇಬಾರದು. ಇವು ಯಾವುದನ್ನು ಸ್ನ್ಯಾಕ್ಸ್ ಅಂತ ಪರಿಗಣಿಸುವುದಿಲ್ಲ. ಜಂಕ್ ಫುಡ್ಸ್ ಅಂದರೆ ಯಾವ ಆಹಾರದಲ್ಲಿ ಸಕ್ಕರೆ, ಉಪ್ಪು, ಕೊಬ್ಬಿನ ಅಂಶ ಜಾಸ್ತಿ ಇರುತ್ತದೆ ಅವುಗಳನ್ನು ನೀಡಬಾರದು. ಪಿಜ್ಜಾ, ಬರ್ಗರ್ ಇಲ್ಲ ಕಾರ್ಬನ್ ಅಂಶ ಇರುವಂತಹ ಪಾನೀಯಗಳು ಇವುಗಳನ್ನು ನೀಡಬಾರದು. ಇದರಿಂದ ಮಗುವಿಗೆ ಬೊಜ್ಜಿನ ತೊಂದರೆ ಬರುವ ಸಾಧ್ಯತೆ ಹೆಚ್ಚಾಗುತ್ತದೆ. ರೆಸ್ಪಾನ್ಸಿವ್ ಫೀಡಿಂಗ್ ಅಂತ ಒಂದು ಹೇಳ್ತೀವಿ, ಅಂದರೆ ಮಗುವಿನ ಸಂಕೇತಗಳನ್ನು ಗುರುತಿಸಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅದಕ್ಕೆ ಆಹಾರ ನೀಡಬೇಕು. ಮಗುವಿನಲ್ಲಿ ವೈಯಕ್ತಿಕ ಗುರುತನ್ನು ಅಭಿವೃದ್ಧಿಸಲು ಪ್ರತ್ಯೇಕ ಪ್ಲೇಟ್ನಲ್ಲಿ ಆಹಾರವನ್ನು ನೀಡಬೇಕು. ಮಗುವಿಗೆ ಬಲವಂತ ಮಾಡಬಾರದು, ಊಟ ಮಾಡಿಸುವಾಗ ಬೆದರಿಕೆ ಹಾಕಬಾರದು, ಶಿಕ್ಷೆ ನೀಡಬಾರದು. ವಯಸ್ಸಿಗೆ ಸೂಕ್ತವಾದ ಆಟ ಮತ್ತು ಕತೆ ಹೇಳಿ ಊಟ ಮಾಡಿಸಬೇಕು. ದೂರದರ್ಶನ, ಮೊಬೈಲ್ ತೋರಿಸಿ ಊಟ ಮಾಡಿಸಬಾರದು. ಇದರಿಂದ ಮಗುವಿನ ಊಟದ ಮೇಲೆ ನಿಯಂತ್ರಣ ಇರುವುದಿಲ್ಲ, ಮಕ್ಕಳಿಗೆ ಬೊಜ್ಜಿನ ತೊಂದರೆ ಹೆಚ್ಚಾಗುತ್ತದೆ. ಇದೆಲ್ಲದರಲ್ಲೂ ಸ್ವಚ್ಛತೆ ಮುಖ್ಯ. ಆಹಾರ ತಯಾರಿಸುವ ಮುನ್ನ ಹಾಗೂ ಊಟ ಮಾಡಿಸುವ ಮುನ್ನ ಸೋಪ್ ಹಾಕಿ ಕೈ ತೊಳೆದುಕೊಳ್ಳಬೇಕು. ಪಾತ್ರೆಗಳು ಸ್ವಚ್ಛವಾಗಿರಬೇಕು. ಆಹಾರವನ್ನು ಸರಿಯಾಗಿ ಬೇಯಿಸಿ ಅನಂತರ ಅದನ್ನು ಮುಚ್ಚಿಡಬೇಕು. ಬೇಯಿಸಿದ ಆಹಾರವನ್ನು 2 ಗಂಟೆಯ ಮೇಲೆ ಇಡಬಾರದು. ಫೀಡಿಂಗ್ ಬಾಟಲ್ ಫೀಡಿಂಗ್ ಮಾಡ್ತಾರೆ ತುಂಬಾ ಜನ, ಬಾಟಲ್ ಅಂತೂ ಉಪಯೋಗಿಸಲೇಬಾರದು. ಅದರಿಂದ ಮಗುಗೆ ಬೇದಿ ಮತ್ತು ಇತ್ಯಾದಿ ತೊಂದರೆಗಳು, ಕಾಯಿಲೆಗಳು ಬರುತ್ತೆ. ಮಗುವಿಗೆ ಆರಾಮವಿಲ್ಲದಿದ್ದಾಗ ಏನು ಮಾಡಬೇಕು? ಎದೆಹಾಲನ್ನು ಕುಡಿಸಬೇಕು. ನೀರನ್ನ ಅಂಶ ಹೆಚ್ಚಿಸಬೇಕು. ಮೆದುವಾದ ಮಗುವಿಗೆ ಇಷ್ಟ ಇರುವ ಆಹಾರವನ್ನು ನೀಡಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಆಗಾಗ್ಗೆ ಮಗುವಿಗೆ ಆಹಾರವನ್ನು ನೀಡಬೇಕು. ಮಗು ಆರಾಮಾದ ನಂತರ ಮಗುವಿನ ತೂಕ ಚೇತರಿಸಿಕೊಳ್ಳಲು 1-2 ವಾರದವರೆಗೆ 1 ಹೊತ್ತು ಹೆಚ್ಚು ಊಟ ಮಾಡಿಸಬೇಕು. ಒಟ್ಟಾರೆ ಮಗುವಿನ ಬೆಳವಣಿಗೆಗೆ ಮೊದಲ 2 ವರ್ಷಗಳಲ್ಲಿ ಸೂಕ್ತವಾದ ಪೋಷಣೆ ನೀಡುವುದು ಮುಖ್ಯವಾಗಿದೆ. ಅಪೌಷ್ಟಿಕತೆ, ಅಸ್ವಸ್ಥತೆ ಮತ್ತು ಮರಣವನ್ನು ತಡೆಗಟ್ಟುವಲ್ಲಿ ಸೂಕ್ತವಾದ ಪೂರಕ ಆಹಾರವು ನಿರ್ಣಾಯಕವಾಗಿದೆ. ಸಕಾಲಕ್ಕೆ ಪ್ರಾರಂಭಿಸಿ ಮನೆಯಲ್ಲಿಯೇ ತಯಾರಿಸಿದ ಸೂಕ್ತವಾದ ಸುರಕ್ಷಿತ ಆಹಾರವನ್ನು ನೀಡಬೇಕು. ಆಹಾರದಲ್ಲಿ ವೈವಿಧ್ಯತೆ ಇರಲಿ, ಕನಿಷ್ಠ 4 ಆಹಾರ ಗುಂಪುಗಳನ್ನು ಸೇರಿಸಿ ಸೂಕ್ಷ್ಮ ಪೋಷಕಾಂಶಗಳನ್ನು ಪೂರೈಸುವ ಆಹಾರ ಪದಾರ್ಥಗಳಾದ ಹಸಿರು, ಹಳದಿ, ಕಿತ್ತಳೆ ಮತ್ತು ಕೆಂಪು ತರಕಾರಿಗಳನ್ನು, ಹಣ್ಣುಗಳನ್ನು ನೀಡಿರಿ. ಸ್ತನ್ಯಪಾನದ ಜೊತೆಗೆ ಕನಿಷ್ಠ ಊಟದ ಆವರ್ತನವನ್ನು ಖಚಿತಪಡಿಸಿಕೊಳ್ಳಿ. ಒಂದು ಚಿಕ್ಕ ಮಗು ತಿನ್ನಲು ಕಲಿಯಬೇಕು, ಅದಕ್ಕೆ ಸಾಕಷ್ಟು ತಾಳ್ಮೆಯಿಂದ ಪ್ರೋತ್ಸಾಹಿಸಿ ಮತ್ತು ಸಹಾಯ ಮಾಡಿ. ಧನ್ಯವಾದಗಳು. ಸಾಕಷ್ಟು ಒಳ್ಳೆ ಮಾಹಿತಿಯನ್ನು ಮಾಡಿಕೊಟ್ರಿ ಡಾಕ್ಟರ್. ಈಗ ನಮ್ಮ ಶ್ರೋತೃಗಳು ತಯಾರಾಗಿ ಕೂತಾರೆ. ಅವರ ವೈಯಕ್ತಿಕ ಸಮಸ್ಯೆ ಏನು, ಮಗುವಿನಿಗೆ ಎದೆ ಹಾಲು ಕೊಡುವಾಗ ಪೂರಕ ಆಹಾರ ಏನು ಕೊಡಬೇಕು, ಎಷ್ಟೊತ್ತಿಗೆ ಕೊಡಬೇಕು, ಈಗಾಗಲೇ ಒಂದಷ್ಟು ಮಾಹಿತಿ ಕೊಟ್ಟಿರಿ. ಅವರು ಅನುಭವಿಸ್ತಿರುವಂತಹ ಸಮಸ್ಯೆ ಏನು ಈಗ ಕೇಳೋಣಂತ ನಮ್ಮ ಶ್ರೋತೃಗಳು ಕರೆ ಮಾಡ್ಲಿಕ್ಕೆ. ಹಲೋ ಹಲೋ, ಹಾ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಾವು ಇಲ್ಲಿ ರಾಯಬಾಗಿಂದ ಭೀಮರಾವ್ ಕುಕ್ಕಟೆ ಮಾತಾಡಿದ್ರಿ. ಹ್ಮ್, ನಿಮ್ಮ ಮನ್ಯಾಗ ಯಾರು ತಾಯಂದ್ರಿದ್ರೆ ಅವ್ರಿಗೆ ಕೊಡ್ರಿ ಕರೆ ಮಾಡ್ಲಿಕ್ಕೆ. ಹ್ಞೂ, ಒಂದು ವರ್ಷ ಮಗು ಐತ್ರಿ. ಹ್ಮ್, ಎದೆ ಹಾಲು ಮತ್ತ ಬೇರೆ ಹಾಲು ಬಿಟ್ರೆ ಏನು ಅಣ್ಣನ ತಿನ್ನಂಗಿಲ್ಲ ಮಟ. ನೀವು ರೇಡಿಯೋ ದೂರ ಇಟ್ಟು ಮಾತಾಡ್ರಿ ಭೀಮರಾವ್ ಅವ್ರ. ನೋಡಿ, ಮಗುಗೆ 1 ವರ್ಷ ಆಗಿದೆ ಅಂದ್ರೆ ಈಗ ನೀವು ಆಲ್ರೆಡಿ ಮಗುವಿಗೆ ಎಲ್ಲಾ ತರದ ಆಹಾರ ನೀಡಬೇಕಿತ್ತು. ಬಟ್ ಇನ್ನು ಮುಂದೆ ಮಗುಗೆ ಎದೆ ಹಾಲಿನ ಜೊತೆ ಮೇಲಿನ ಹಾಲು ನೀಡುವ ಅವಶ್ಯಕತೆ ಇಲ್ಲ. ಮಗು 1 ವರ್ಷ ತುಂಬುವವರೆಗೆ ಮೇಲಿನ ಹಾಲು ನೀಡುವ ಅವಶ್ಯಕತೆ ಇಲ್ಲ. ಅಲ್ಲಿಯವರೆ 2 ವರ್ಷದವರೆಗೂ ತಾಯಿಯ ಹಾಲಷ್ಟೇ. 1 ವರ್ಷ ತುಂಬಿದ ನಂತರ ಮೇಲಿನ ಹಾಲು, ತಾಯಿಯ ಹಾಲು ಸ್ವಲ್ಪ ಕಮ್ಮಿ ಅನಿಸಿದ್ರೆ ನೀಡ್ಬೋದು. ಅದು ಬಿಟ್ಟು ಪಾಪುಗೆ ಬೇರೆ ಮೇಲಿನ ಆಹಾರ, ಪೌಷ್ಟಿಕವಾದ ಆಹಾರ ನೀಡಬೇಕಾಗ್ತದೆ. ರೂಢಿ ಮಾಡಿಸ್ರಿ, ಮಾಡಿಸ್ಬೇಕು. ನೀವು ಅದನ್ನ ಬೇರೆ ತರ, ಅದನ್ನ ಬಣ್ಣ ಬಣ್ಣವಾಗಿ ಬೇರೆ ತರ ಟೇಸ್ಟ್ ಮಾಡಿ, ಬೇರೆ ತರ ಆಕರ್ಷಣೆ ಮಾಡಿ ಮಗುವಿಗೆ ಅದಕ್ಕೆ ಇಷ್ಟ ಆಗುವ ರೂಢಿ ಮಾಡಿ ಮಾಡಿಸ್ಕೊಳ್ಳಿ. ಹಲೋ, ನಮಸ್ತೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್, ಬಾಗಲಕೋಟೆಯಿಂದ ಭೀಮರಾವ್ ಅಂತ ಮಾತಾಡ್ತೀನಿ. ಹೇಳ್ರಿ. ನಮ್ಮ ಮನೆಯಲ್ಲಿ 9 ತಿಂಗಳು ಪಾಪು ಐತ್ರಿ. ಅದು ಪದೇ ಪದೇ ಮಲ ವಿಸರ್ಜನೆ ಮಾಡಿ ವ್ಯತ್ಯಾಸ ಐತ ಇವತ್ತ. ಕರೆ ಹೇಳ್ಬೇಕಂದ್ರೆ ಭೀಮರಾವ್, ಇವತ್ತು ಪೂರಕ ಆಹಾರ ಹೆಂಗಿರ್ಬೇಕು, ಯಾವಾಗಿರ್ಬೇಕು ಅನ್ನೋದ್ರ ಬಗ್ಗೆ ಹೇಳಿಕತ್ತಾರ. ಆದ್ರೂ ಡಾಕ್ಟರ್ ಹೇಳ್ತಾರೆ ನಿಮ್ಮ ಪ್ರಶ್ನೆಗೆ ಉತ್ತರ. ಅಂದ್ರೆ ಮಗುವಿನ ಎಷ್ಟು ಆಹಾರ ಕೊಟ್ಟಿಲ್ಲ ಮೇಡಮ್ ಅವರ? ಅದೇ ಹೇಳಿಕತ್ತಾರೆ, ಹೇಳಿಕತ್ತಾರ. ಮಗುವಿಗೆ ಇನ್ನು ಮೇಲೆ ಏನು ಆಹಾರ ಕೊಡಕ್ ಶುರು ಮಾಡಿಲ್ಲ ನೀವು? ಶುರು ಮಾಡ್ಬೇಕಾಗ್ತದೆ, ಈಗ 9 ತಿಂಗಳಾಗಿದೆ ಮಗುವಿಗೆ. ಮತ್ತಿನ್ನೊಂದ್ ಏನಂದ್ರಿ, ಮಗು ಹಾಲ್ ಕುಡಿಸಿದ ತಕ್ಷಣ ಮಲ ವಿಸರ್ಜನೆ ಮಾಡುತ್ತೆ. ಅಂದ್ರೆ ಅದು ಮುಂಚೆಯಿಂದ ಇದೆಯಾ, ಈಗ ಹೊಸದಾಗಿ ಶುರು ಆಗಿರೋ ಪ್ರಾಬ್ಲಮ್? ಇತ್ತೀಚೆಗೆ ಆಗಿರೋದ? ಇತ್ತೀಚೆಗೆ ಆಗಿರೋದು ಅಂದ್ರೆ ಜೊತೆಗೆ ಜ್ವರ ಏನಾದ್ರೂ ಇದೆಯಾ, ವಾಂತಿ ಇದೆಯಾ? ಈಗ 9 ತಿಂಗಳು ಅಂದ್ರೆ ಮಕ್ಕಳು ಕೈಗೆ ಸಿಕ್ಕಿದ್ದೆಲ್ಲ ಬಾಯಿಗೆ ಹಾಕೊಳ್ತಾ ಇರ್ತವೆ, ಅದರಿಂದ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇತ್ತೀಚೆಗೆ ಆತರ ಆಗಿತ್ತು ಅಂತಂದ್ರೆ ಒಂದ್ಸಲ ಡಾಕ್ಟ್ರಿಗೆ ತೋರಿಸ್ಕೊಳ್ಳೋದು ಒಳ್ಳೇದು, ಖುದ್ದಾಗಿ ಹೋಗಿ ತೋರಿಸ್ಕೊಳ್ಳೋದು ಒಳ್ಳೇದು. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ಕಾರ ಮೇಡಮ್, ನಮ್ಮ ಹೆಸರು ಸಿದ್ದಯ್ಯ ಅಂಬಲಿಕಪ್ಪ ಮಠ ಅಂತ. ಯಾವ ಊರಿಂದ? ಹಿರೇಕೊಡಗಿನಿ ಮೇಡಮ್. ನೀವು ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ, ನಿಮ್ಮ ಮೊಬೈಲ್ ಸೆಟ್ ಮೊಬೈಲ್ ನಾಗ ಕೇಳಿಕತ್ತೀರಿ ಅಂತ ಅನಿಸ್ತದ. ನ್ಯೂಸ್ ಆನ್ ಏರ್ ಆಪ್ ನಾಗ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಹೇಳ್ರಿ, ಈಗ ಪ್ರಶ್ನೆ ಕೇಳ್ರಿ. ಹುಡುಗ ಐತ್ರಿ ಮೇಡಮ್, ಅದಕ್ಕ ಊಟನ ಸರಿ ಮಾಡ್ತಾ ಇಲ್ಲ ಮೇಡಮ್. ಎಷ್ಟದ್ದು? 3 ವರ್ಷ ಅದನ್ರಿ. 3 ವರ್ಷ ಅಂತಂದ್ರೆ ಈಗಾಗ್ಲೇ ಡಾಕ್ಟರ್ ಹೇಳಿದ್ರು 6 ತಿಂಗಳಿಗೆ ಶುರು ಮಾಡ್ಬೇಕು ಅಂತ ಹೇಳಿ. ಹೌನ್ರಿ. ನೀವು 6 ತಿಂಗಳಿಗೆ ಶುರು ಮಾಡ್ಬೇಕಿತ್ತು. 3 ವರ್ಷ ಅಂದ್ರೆ ಬಹಳ ಲೇಟ್ ಆಯ್ತು, ತುಂಬಾ ತಡ ಆಯ್ತು. ಈಗನೂ ಶುರು ಮಾಡ್ರಿ, ಊಟ ಮಾಡಿಸ್ಬೇಕಾಗ್ತದೆ. ಬೇರೆ ಬೇರೆ ಬಣ್ಣ, ಬೇರೆ ತರ ಟೇಸ್ಟ್ ಮಾಡಿ, ಬೇರೆ ತರ ಮಗುಗೆ ಇಷ್ಟ ಆಗುವಂಥದ್ದು ಅಂದ್ರೆ ಮಗುಗೆ ನೋಡಿ ತಿನ್ಬೇಕು ಅಂತ ಅನ್ಸ್ಬೇಕು. ಆತರ ಒಂಥರ ಟೇಸ್ಟ್ ತಗೊಳ್ಳಿಲ್ಲ ಅಂದ್ರೆ ಮತ್ತೊಂದ್ ತರ ಟೇಸ್ಟ್ ಟ್ರೈ ಮಾಡಿ, ಬೇರೆ ಪದಾರ್ಥ ಹಾಕಿ ಹಣ್ಣು ಹಣ್ಣು ಮೊಳಕೆ ಕಾಳು ಈ ತರ ಎಲ್ಲ ತಿನ್ಸಲೇಬೇಕು ಅಂತಾರೆ. ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ನಮಸ್ತೆ. ನಮಸ್ತೆ ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ತೆ. ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂರ್ಕೋಟದಿಂದ ಸುಳ್ಳ ಹಿರೇಮಠ ಮಾತಾಡಿದ್ರೆ. ಪ್ರಶ್ನೆ ಕೇಳ್ರಿ. ಪ್ರಶ್ನೆ ಏನಂತಂದ್ರೆ ಶಿವಲಿಂಗ ಸರಿಯಾಗಿ ಕೇಳಿಸ್ತಾ ಇಲ್ಲ. ಕರೆಕ್ಟ್ ಅದ. ನನ್ ಮಗನಿಗೆ 6 ವರ್ಷ ರೀ ಮೇಡಮ್ ರೀ. ಅದ ಏನೈತ್ರಿ? ಇಲ್ಲ, ಅವ್ರ ಏನ ಈಗ ಸಣ್ಣ ಮಕ್ಕಳಿಗೆ ಪೂರಕ ಆಹಾರದ ಬಗ್ಗೆ ಹೇಳಿಕತ್ತಾರ ಮೇಡಮ್? ಅದರ ಒಂದ್ ಸ್ವಲ್ಪ ಅಂದ್ರ 6 ವರ್ಷ ಆದ್ರೂ ತೂಕ ಮಾತ್ರ 12-13 kg ಐತ್ರಿ. ಒಂದ್ ಸ್ವಲ್ಪ ಅದ ಸಮಸ್ಯೆ ಐತ್ರಿ. ಒಂದ್ ಸ್ವಲ್ಪ ಅದ್ರ ಬಗ್ಗೆ ಏನಾರೆ ಐಡಿಯಾ ಕೊಡ್ತಾರ ಅಂತ ಹೇಳಿ ಡಾಕ್ಟರ್. ಹಾ, 6 kg 6 ವರ್ಷದ ಒಂದ್ 12 kg ಅಂದ್ರೆ ತೂಕ ತುಂಬಾನೇ ಕಮ್ಮಿ ಆಯ್ತು. ಅದಕ್ಕೆ ತೂಕ ಕಮ್ಮಿ ಆಗ್ಲಿಕ್ಕೆ ಒಂದು ಆಹಾರ ಕರೆಕ್ಟ್ ಆಗಿ ಕೊಡದೆ ಇರೋದು ಇರ್ತದೆ ಕಾರಣ, ಮತ್ತು ಅದಲ್ಲದೆ ಬೇರೆ ಏನಾದ್ರ ತೊಂದ್ರೇನು ಇರೋ ಸಾಧ್ಯತೆ ಇರುತ್ತೆ. ಸೊ ಹಾಗಿದ್ದಲ್ಲಿ ಮಗುನ ಒಂದ್ಸಲ ಮಕ್ಕಳ ವೈದ್ಯರ ಹತ್ರ ತೋರಿಸ್ಕೊಳ್ಳೋದು ಉತ್ತಮ. ಏನ್ ಪ್ರಾಬ್ಲಮ್ ಇತ್ತು? ಯಾಕಂದ್ರೆ ಆಹಾರ ಅವರಲ್ಲಿ ಅನೇಕ ಅಂದ್ರೆ ಔಷಧ ಕಾರಣ ಏನು ಅಂತ ಫಸ್ಟ್ ತಿಳ್ಕೊಬೇಕಾಗ್ತದೆ. ಒಂದು ಆಹಾರ ಒಂದು ಕಾರಣ ಆದ್ರೆ ಇನ್ನೂ ಹಲವಾರು ಕಾರಣ ಇರುತ್ತೆ. ಮಗುಗೆ ಬೇರೆ ಏನಾದ್ರೂ ಅಂಗಗಳಲ್ಲಿ ಏನಾದ್ರೂ ತೊಂದರೆ ಇರ್ಬೋದು, ಬೆಳವಣಿಗೆನಲ್ಲಿ ತೊಂದರೆ ಇರ್ಬೋದು. ಪರೀಕ್ಷೆ ಮಾಡಿ ಪರೀಕ್ಷೆ ಮಾಡಿ ನಂತರನೇ ಗೊತ್ತಾಗೋದು ಯಾವ ಕಾರಣ ಅಂತ. ಪರೀಕ್ಷೆ ಮಾಡಿಸ್ರಿ. ಧನ್ಯವಾದ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಮಾಯಾ ಮೇಡಮ್ ಅವರಿಗೂ ಡಾಕ್ಟರ್ ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ನಾನು ಉದಯ್ ಟೇಲರ್ ಮೇಡಮ್ ಮಾತಾಡೋದು. ಹೇಳ್ರಿ, ಗುರುನಾಥ್ ಅವ್ರು ಹೇಳ್ರಿ. ಉದಯ್ ಟೇಲರ್ ಅಂತ ಹೇಳ್ಬೇಡ್ರಿ, ಗುರುನಾಥ್ ಮೆನಿಸ್ಕಿ ಬಿಡ್ರಿ ಮೇಡಮ್. ಆದ್ರ ಈಗ ಸಿದ್ರಿಂದ ಆದ ಮಕ್ಕಳಿಗೆ ರೀ, ಹಲೋ ಮೇಡಮ್, ಪೂರಕ ಆಹಾರ ಸೇವಿಸಕ್ ತೊಂದ್ರೆ ಆಗತ್ತಂತ ಅಂತಾರಲ್ರಿ, ಇದು ಎಷ್ಟು ಮಟ್ಟಿಗೆ ನಿಜ ರೀ? ಆದ ಮಗು ರೀ, ಈಗ ತಾಯಿ ಹಾಲು ಬಿಟ್ಟು ಈಗಾಗ ಯಾಕಂದ್ರ ಇದ್ರೊಳಗಿರ್ತಾರಲ್ರಿ, ಐ ಸಿ ಒಳಗ ಮೇಡಮ್, ಅದು ಇದಾಗಿ ಸಲ್ಕುಲ ಹಾಲು ಯಾಕಂದ್ರ ಮ್ಯಾಗ ಪೂರಕ ಆಹಾರ ಸೇವಿಸಕ್ ಒಲ್ಲಿ ಅಂತವಲ್ಲ, ಇದು ಎಷ್ಟು ಮಟ್ಟಿಗೆ ನಿಜ ಅಂತ ಕೇಳಕ್ಕೆ. ಇಲ್ಲ, ಇದು ತಪ್ಪು, ಆತರ ಏನು ಇಲ್ಲ. ಅಂಡ್ ಸಿಸೇರಿಯನ್ ಇಲ್ಲ ನಾರ್ಮಲ್ ಡೆಲಿವರಿ ಅದು ಹುಟ್ಟಿದ ಟೈಮ್ ನಲ್ಲಿ. ಪೂರಕ ಆಹಾರ ಅಂದ್ರೆ ನಾವೀಗ ಮಾತಾಡ್ತಾ ಇರೋದು 6 ತಿಂಗಳ ನಂತರ. ಮೊದಲ ಅಂದ್ರೆ ಸಿಜರಿನ್ ಆದಾಗ 2 ದಿವಸ ಮಟ್ಟಕ್ಕೂ ಅವರು ಏನೋ ಪೌಡರ್ ಕೊಡ್ತಾರ ಅಂತ ಅನಿಸಿಲ್ಲ. ಅವರು 6 ತಿಂಗಳ ಹೊತ್ತಿಗೆ ಪೂರಕ ಆಹಾರದ ಬಗ್ಗೆ ಮಾತಾಡ್ಲಿಕ್ಕತ್ತಾರ ಡಾಕ್ಟರ್ ಗುರುನಾಥ್? ಅಲ್ಲ, ಆಯ್ತು ಮೇಡಮ್, ಆದ್ರೆ ಸಿಜರಿಯನ್ ಆದ ಮಕ್ಕಳನ್ನ ಪೂರಕ ಆಹಾರ ಸೇವಿಸುವಲ್ವಾ ಅಂತ ನಾನು ಕೇಳ. ಆತರ ಏನಿಲ್ಲ, ಸಿಜೇರಿಯನ್ ಆದ್ರೂ ನಾರ್ಮಲ್ ಡೆಲಿವರಿ ಆದ್ರೆ ಹುಟ್ಟಿದ 1 ಗಂಟೆ ಒಳಗಡೆನೆ ತಾಯಿ ಹಾಲು ಕುಡಿಸ್ಬೇಕಂತ ಹೇಳ್ತೀವಿ. ಸಿಜೇರಿಯನ್ ಆದ್ರೆ ಇನ್ನೊಂದ್ ಸ್ವಲ್ಪ ನಿಧಾನ ಆದ್ರೂ ಪರವಾಗಿಲ್ಲ, ಬಟ್ 2 ದಿನ ತನಕ ಇಲ್ಲ. ತಾಯಿ ಹಾಲನ್ನ ಸ್ಟಾರ್ಟ್ ಕೊಡ್ತಾರ ಅಂತ ಕೇಳಿದೀನಿ ಮೇಡಮ್. ಆತರ ಏನು ಇಲ್ಲ, ತಾಯಿ ಹಾಲು ಕುಡಿಸ್ಬೋದು. ಸಿಜೇರಿಯನ್ ಡೆಲಿವರಿ ಯಾವ ತರ ಆಗುತ್ತೆ ಅದ್ರ ಮೇಲೆ ಏನು ನಿರ್ಧಾರಿತ ಇರೋದಿಲ್ಲ. ಅದು ಏನಿಲ್ಲ, ಆತರ ಎಲ್ಲ ಏನಿಲ್ಲ, ಅದೆಲ್ಲ ಮೂಢನಂಬಿಕೆಗಳು, ಹಂಗೆಲ್ಲ ಏನು ಇಲ್ಲ. ನಾರ್ಮಲ್ ಡೆಲಿವರಿ ಆಗ್ಲಿ ಇಲ್ಲ ಸಿಜೇರಿಯನ್ ಆಗ್ಲಿ ಏನೇ ಆದ್ರೂ ಎದೆ ಹಾಲು ಕುಡಿಸ್ಲೇಬೇಕು. 6 ತಿಂಗಳಿಗೆ ಪೂರಕ ಆಹಾರನು ತಿನ್ನಿಸ್ಬೇಕು. ಅಂಡ್ ಎಲ್ಲಾ ಮಕ್ಕಳೂ ತಗೊಳ್ತವೆ, ಆತರ ಸಿಜೇರಿಯನ್ ಇಂದ ಆಗೋದಿಲ್ಲ, ಆತರ ಏನು ಇಲ್ಲ. ಹಲೋ, ನಮಸ್ಕಾರ. ನಮಸ್ಕಾರ, ನಮ್ಮ ಮಹಾರಾಷ್ಟ್ರದಲ್ಲಿ ವಿಜಯಕುಮಾರ್ ಸ್ವಾಮಿಗಳು ಅಂತ ಮಾತಾಡೋರಿ. ಹಾ, ಕೇಳ್ರಿ. ಈಗ ಈಗ ನಮ್ಮ ಸವ್ವ 2 ತಿಂಗಳ ಒಬ್ಬ ಮೊಮ್ಮಗ ಇದಾರಿ. ಅವ್ನ ವೇಟ್ ಎಷ್ಟು? 6 kg ಐತ್ರಿ. 6 kg ಐತ್ರಿ. ಅಂದ್ರೆ 2 ವರ್ಷದ ಕೂಸದ? ಸವ್ವ 2 ತಿಂಗಳ ಐತ್ರಿ. ಸವ್ವ 2 ತಿಂಗಳ. 2 ತಿಂಗಳ ಒಂದ 2.5 ತಿಂಗಳಕ್ಕಿಂತ ಕಡಿಮೆ. 2.5 ತಿಂಗಳ ಮಗುಗೆ ವಯಸ್ಸು. 2.5 ತಿಂಗಳು 6 kg ಅಂದ್ರೆ ಹುಟ್ಟಿದಾಗ ಎಷ್ಟಿತ್ತು ತೂಕ? ಹುಟ್ಟಿದಾಗ 3 kg ಇತ್ತು. ಓಕೆ, ಯೂಶಲಿ ನಾರ್ಮಲ್ ಆಗಿ ಹುಟ್ಟಿದಾಗ ಎಷ್ಟಿರುತ್ತೆ ಅದು 4-5 ತಿಂಗಳಿಗೆ 2-ರಷ್ಟಾಗತ್ತೆ ಮಗು ತೂಕ. ನಿಮ್ದು ಆಲ್ಮೋಸ್ಟ್ ಬೇಗನೆ ಜಾಸ್ತಿ ಆಗಿದೆ. ಒಳ್ಳೇದು ಅಂತ ಹೇಳಿಕತ್ತಾರ ವಿಜಯ್ ಕುಮಾರ್. ತೂಕ ಮಾಡಿ ತೂಕ ಮಾಡಿದ್ದೆಲ್ಲ 6 ಕಿಲೋ ಇದೆ, ಎಲ್ಲ ಆರಾಮ ನಾರ್ಮಲ್ ಇದೆ. ಸರಿನಾ ಅದು ಅಂತ ಹೇಳಿಕತ್ತಾರ ಡಾಕ್ಟರ್ ವಿಜಯ್ ಕುಮಾರ್. ಹಲೋ ಎಸ್ಜಿಎಂ ಆರೋಗ್ಯ ಸಂವಾದ. ಹಾ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ನಾವು ಸಾವನೂರ್ ತಾಲೂಕ್ ಜೀಕಿನಕಟ್ಟಿ ಗ್ರಾಮದಿಂದ ಮಾತಾಡ್ತಾ ಇರೋದು ಮೇಡಮ್. ನಿಮ್ಮ ಹೆಸರು? ಗಂಗಾಧರ್ ಮುಂದಿನ ಮನೆ ಅಂತ ಮೇಡಮ್. ಪ್ರಶ್ನೆ ಕೇಳ್ರಿ ಗಂಗಾಧರ್. ಮೇಡಮ್ ಈಗ ನಮ್ಮ ಮಗಳು 1 ವರ್ಷ ಇವತ್ತು ತಿಂಗಳದಾಗ ಕೇಳ ಮೇಡಮ್. ಆಕಿ ಅಂದ್ರ ಎಲ್ಲಾ ರಾಗಿದಿ ಅಂತದೆಲ್ಲ ಊಟ ಹಾಕ್ತೇವೆ ಆಕಿಗೆ. ಆದ್ರೆ ಆಕಿ 1 ವರ್ಷಕ್ಕ ಇವತ್ತು ತಿಂಗಳಿಗೆ ಎಷ್ಟು ವೇಟ್ ಇರ್ಬೋದು ಮೇಡಮ್? ಎಷ್ಟು ಇರ್ಬಹುದು ಅಂದ್ರೆ ಎಷ್ಟು ಇರ್ಬೇಕಂತ? ಒಂದ್ 12 ಕೆಜಿ ಹತ್ತಿರ ಸುಮಾರು ಅಷ್ಟಿರ್ಬೇಕು. 9 ಕೆಜಿ ಇರಲ್ಲ ಮೇಡಮ್ ಆಕಿ, ಅಂದ್ರೆ ಇನ್ನು ವೇಟ್ 3 ಕೆಜಿ ಏರ್ಬೇಕಾಗತ್ತಲ್ಲ ಮೇಡಮ್. 12 ಕೆಜಿ ಅಂದ್ರೆ ಎಲ್ಲಾ ಫ್ರೂಟ್ಸ್ ಎಲ್ಲಾ ತಿಂತಾಳ ಮೇಡಮ್? ಎಲ್ಲಾ ತರ ನಾವೇನೇನು ಊಟ ಮಾಡ್ತೇವೆ ಎಲ್ಲಾನು ಊಟ ಮಾಡ್ತೇವೆ ರೂಢಿ ಐತೆ ಮೇಡಮ್ ಆಕಿಗೆ. 10 ರಿಂದ 12 ಕೆಜಿ ಇನ್ನ 2 ವರ್ಷನೂ ತುಂಬಿಲ್ಲ ಅಲ್ಲ, 10 ರಿಂದ 12 ಕೆಜಿ ಇದ್ರೆ ಸಾಕು. ಧನ್ಯವಾದ. ಹಲೋ ಡಾಕ್ಟ್ರ್, ಈಗ ಮಗುವಿಗೆ ಪೂರಕ ಆಹಾರ ಆರಂಭಿಸಿದ ನಂತರ ಒಂದು ಸಮಸ್ಯೆ ಅಂತಂದ್ರೆ ತಾಯಿ ಹಾಲು ಉಣಿಸ್ಬೇಕೋ ಬೇಡೋ ಅನ್ನುವಂಥದ್ದು ಕೆಲವರಿಗೆ ಸಮಸ್ಯೆ. ಇದು ಒಂದು ಮುಖ್ಯವಾದ ಪ್ರಶ್ನೆ. ಪೂರಕ ಆಹಾರ ಅಂದರೆ ಏನು? ತಾಯಿ ಹಾಲಿನ ಜೊತೆಗೆ ಆಹಾರ ತಿನ್ನಿಸೋದು. ಸೊ ತಾಯಿ ಹಾಲನ್ನು 2 ವರ್ಷದ ತನಕ, ಕನಿಷ್ಠ ಅಂದ್ರು 2 ವರ್ಷದವರೆಗೆ ಎದೆ ಹಾಲನ್ನು ಕುಡಿಸ್ಬೇಕು. ಅಂದ್ರೆ ಪೂರಕ ಆಹಾರ ಕೊಟ್ಟರು ಕೂಡ ಅದನ್ನ ಮಾತ್ರ ತಪ್ಪಿಸಲೇಬಾರದು. ಸೋ ಹಂಗಿಲ್ಲ. ಮತ್ತಷ್ಟು ಕರೆಯುವ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ. ನಾವು ಬೆಳಗಾಂ ಜಿಲ್ಲೆ ಗೋಕಾಕ್ ತಾಲೂಕು ಕುಂದರ್ಗಿ ಗ್ರಾಮದಿಂದ ಬಿಯಾಮ ಮುಲ್ಲಾ ಮಾತಾಡ್ತೀವಿ. ಹೇಳ್ರಿ ಬಿಯಾಮ. ನಮ್ಮ ಮಗು 8 ತಿಂಗಳ ಇದೆ ಮೇಡಮ್. ಮತ್ತೆ ನಾವು ರವಾನಾ ಹಾಕ್ತೀವಿ ಮೇಡಮ್ ಹುಡುಗಿಗೆ. ಅಂದ್ರೆ ರವಾ ಬೇಯಿಸಿ ಗಂಜಿ ತರ ಮಾಡಿ ಕೊಡ್ತೀರಿ ಅಂತ ಹೇಳ್ತೀರಿ ಬಿಯಾಮ? ಹಾ ರೀ ಮೇಡಮ್. ಹಾ, ನಿಮ್ ಪ್ರಶ್ನೆ ಏನ್ ಹೇಳ್ರಿ ಬಿಯಮ್ಮ? ಮತ್ತ ಆ ಹುಡುಗಿಗೆ ಏನು ಹಾಕುದ್ರಿ? ಈಗ 8 ತಿಂಗಳು ಅಂದ್ರೆ ಇನ್ನು ಎಲ್ಲಾ ತರದ ಧಾನ್ಯಗಳನ್ನು ಶುರು ಮಾಡಬಹುದು ನೀವು. ಬರೀ ರವಾ ಒಂದೇ ಅಲ್ಲ, ಕ್ರಮೇಣ ಎವ್ರಿ ಪ್ರತಿ 3-4 ದಿನಕ್ಕೆ ಒಂದೊಂದು ಹೊಸ ಧಾನ್ಯ ಆರಂಭ ಮಾಡಬಹುದು. ಅಕ್ಕಿ ರಾಗಿ ಹಾಕ್ಬೋದು. ಈಗ 8 ತಿಂಗಳು ತುಂಬಿದೆ ಅಲ್ಲ, ಹಾಕ್ಬೋದು. ಅಂದ್ರೆ ಒಂದೊಂದ್ 3-4 ದಿನಕ್ಕೆ ಒಂದೊಂದ್ ತರ ಹೊಸದ್ ಪರಿಚಯ ಮಾಡ್ಬೇಕು. ಹಾ, ರವಾನೆ ಹಾಕ್ಬೇಕಂತ ಏನಿಲ್ಲ ಅಂತೇನಿಲ್ಲ, ಎಲ್ಲಾನು ಹಾಕ್ಬೋದು. ರಾಗಿ, ಜೋಳ, ಗೋಧಿ, ಮತ್ತೀಗ ಕಾಳುಗಳನ್ನು ಹಾಕ್ಬೋದು. ಹೆಸರುಕಾಳು, ಬೇಳೆ, ಮತ್ತೆ ತರಕಾರಿ, ಹಣ್ಣು ಎಲ್ಲಾ ತಿನ್ಸ್ಬೋದು ಈಗ 8 ತಿಂಗಳು ಅಂತಂದ್ರೆ. ಮತ್ತೆ ಸೆರೆಲಾಕ್ ಸಾಕಾತಿರಲ್ಲ ಮೇಡಮ್? ನಾವು ಸೆರೆಲಾಕ್ ಅವಶ್ಯಕತೆ ಇಲ್ಲ, ಈ ರೆಡಿಮೇಡ್ ಕೊಡಕೂಡದು. ಎದೆ ಹಾಲಿನ ಜೊತೆಗೆ ಈಗೇನ್ ಡಾಕ್ಟರ್ ಹೇಳಿಕತ್ತಾರಲ್ಲ ಬಿಯಮ್ಮ, ಅಂಥ ಪೂರಕ ಆಹಾರ ಕೊಡ್ರಿ, ಮನೆಯೊಳಗೆ ತಯಾರಿಸಿದ ಆಹಾರ ಕೊಡ್ರಿ ಅಂತ ಹೇಳಿಗತ್ತಾರ. ಧನ್ಯವಾದ. ಅಲ್ಲ, ಅವ್ರು ಹೇಳೋದು ಮನೆಯ ಕೊಡ್ಬೇಕು. ಮೆತ್ತಗ ಅನ್ನ ಎಲ್ಲ ಕೊಡ್ರಿ ಅಂತ ಹೇಳಿಗತ್ತಾರ. ಧನ್ಯವಾದ. ಹಲೋ ಹಲೋ. ಹಾ ಹೇಳ್ರಿ. ಪ್ರಶ್ನೆ ಕೇಳ್ರಿ ಮಂಜುನಾಥ್. ಮಗುವಿನ ಪೂರಕ ಆಹಾರದ ಬಗ್ಗೆ ಅದ ನಿಮಗೇನ್ ಬೇಕಾಗ್ಯದ ಪ್ರಶ್ನೆ? ನಿಮಗೇನ್ ಪ್ರಶ್ನೆ ಅದ ಅದ್ರ ಬಗ್ಗೆ? ಪೂರಕ ಆಹಾರ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಯ್ತು. ಮಾಹಿತಿ ಕೊಟ್ರಿ ಇಷ್ಟು ತನಕ. ಅಲ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ನೀವು ಪ್ರಶ್ನೆ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರ. ಪೂರಕ ಮಗುವಿಗೆ ಅಂದ್ರೆ ನಿಮ್ ಮನೆಗೆ ಯಾರು ಹೆಣ್ಮಕ್ಳು ಇದ್ರೆ ಪ್ರಶ್ನೆ ಕೇಳಿ ಕೇಳ್ರಿ, ಯಾಕಂದ್ರೆ ಅವ್ರಿಗೆ ಗೊತ್ತಿರ್ತದ ಮಗುವಿಗೆ ಏನ್ ಬೇಕು ಅನ್ನೋದು. ಮಾತಾಡ್ರಿ, ನಿಮ್ಗ ಈಗ ಅವಕಾಶನ ಅದ. ನಿಮ್ ಮನ್ಯಾಗ ಮಗು ಓದೇನು 2 ವರ್ಷದಕ್ಕಿಂತ ಒಳಗಿರೋದ್ ಮಗು ಇದ್ರ ಅದಕ್ಕ ಪೂರಕ ಆಹಾರ ಏನ್ ಕೊಡ್ಬೇಕು ಅಂತ ಅನ್ನೋದನ್ನ ಪ್ರಶ್ನೆ ಏನಾರು ಇದ್ರ ಕೇಳ್ರಿ, ಹೇಳ್ತಾರ ಡಾಕ್ಟರ್. ಕೇಳ್ರಿ ಮತ್ತ, ಈಗ ಇದ್ದಾರಲ್ಲ ಡಾಕ್ಟರ್, ಕೇಳಿ ಪ್ರಶ್ನೆ ಕೇಳ್ರಿ ನೀವು. ಹಲೋ, ಪೂರಕ ಅಂದ್ರೆ ಹಲೋ ಹಲೋ ಪೂರಕ ಆಹಾರ ಅಂದ್ರೆ ಯಾವ ಟೈಪ್ ಕೊಡ್ಬೇಕು? ನಾನು ಇಷ್ಟೊತ್ತು ಅದ್ರ ಬಗ್ಗೆನೆ ಮಾತಾಡಿರೋದು, ವಿಸ್ತಾರವಾಗಿ ಹೇಳಿದ್ದೀನಿ. 6 ತಿಂಗಳಿಗೆ ಆರಂಭ ಮಾಡಬೇಕು, ಎಲ್ಲ ತರದ ಆಹಾರನು ಕ್ರಮೇಣ ಒಂದಾದ್ಮೇಲೆ ಒಂದು ಆರಂಭ ಮಾಡಬೇಕು. ಹಲೋ ಹಲೋ, ರೇಡಿಯೋ ಸೆಟ್ ದೂರಿಟ್ಟು ಮಾತಾಡ್ರಿ. ಮೇಡಮ್ ಅವ್ರ ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ನಾ ಬಸವರಾಜ್ ಸುಂಕಲ್ ಅಂತ ಅಂತೇಳಿ ಕಾರ್ಕಲ್ ಇದ್ದಾರೆ. ಯಾವ ಊರು? ಕಾರ್ಕಲ್ ಅವ್ರ ಮೇಡಮ್ ಅವ್ರ. ಹಾ, ಪ್ರಶ್ನೆ ಕೇಳ್ರಿ, ಡಾಕ್ಟರ್ ಇದ್ದಾರೆ. ನಾ ಇದು ಸರ, ಒಬ್ಬ ಕೈ ಬ್ಯಾನ್ ಆಗಿತ್ತಿರಿ, ನಿನ್ನೆ ತೋರ್ಸಕ್ ಬಂದಿರ್ರಿ ನಮ್ದು. ಇಲ್ಲ, ಅದು ಪ್ರಶ್ನೆ ಇವತ್ತಿನ ಕಾರ್ಯಕ್ರಮದ ವಿಷಯ ಅಲ್ಲ. ಹಲೋ ಹಲೋ ಮೇಡಮ್ ಅವ್ರ. ಹಾ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹೌದು ಮೇಡಮ್, ಕೇಳ್ತಾ ಇದೀವಿ ಮೇಡಮ್. ನಮ್ಮ ಮಗಳು ಸಿಕ್ಕಾಪಟ್ಟಿ ಹಲ್ಲು ಕಡಿತಾಳೆ ಮೇಡಮ್ ನೈಟ್. ನಿಮ್ಮ ಹೆಸರೇನು, ಯಾವ ಊರಿಂದ ಕರೆ ಮಾಡ್ಲಿಕ್ಕತ್ತೀರಿ? ನಮ್ದು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮೇಡಮ್, ಇಳಕಲ್ ತಾಲೂಕು, ಹಿರಿಯಕೊಡಗಲಿ ಗ್ರಾಮ. ನಿಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಸಾಬ್ ನದಾಪ್ ಅಂತ ಮೇಡಮ್. ರಾಜೇಶ್ ಸಾಬ್, ನೀವು ರೇಡಿಯೋ ಸೆಟ್ ದೂರ ಇಡಬೇಕು. ದೂರ ಐತ್ರಿ ಮೇಡಮ್. ಕರೆ ಹೇಳ್ಬೇಕಂದ್ರೆ ಇವತ್ತ ವಿಷಯ ಇರೋದು ಪೂರಕ ಆಹಾರದ ಬಗ್ಗೆ. ಮಕ್ಕಳಿಗೆ ಏನ್ ತಿನ್ನಿಸ್ಬೇಕು? ಅದೇ ಊಟನು ಮಾಡಲ್ಲ ಮೇಡಮ್ ಆಕಿ, ನೈಟ್ ಈಗ ಏಳು ಆತಿಲ್ಲ ಮಲ್ಕೊಂಡ್ಬಿಡ್ತಾಳ್ರಿ, ಊಟನು ಮಾಡಲ್ಲ. ಇಲ್ಲ ಇಲ್ಲ, ಅವ್ರೇನ್ ಹೇಳಿಕತ್ತಾರ ಡಾಕ್ಟರ್, ಮಕ್ಕಳಿಗೆ ಆಕರ್ಷಣೆ ಆಗುವಂತಹ ಒಂದು ಆಹಾರವನ್ನ ಕೊಡ್ಲೇಬೇಕು ಅಂತ ಹೇಳಿಕತ್ತಾರ 6 ತಿಂಗಳ ನಂತರ. ಅದ ಮೇಡಮ್, ಈಗ ಅದನ್ನ ಕೇಳ್ಬೇಕಂತ ನಾವು. ಈಗ ನಿಮ್ ಮಗುಗೆ ವಯಸ್ಸೆಷ್ಟು? 8 ತಿಂಗಳು ನಡೀತಾವ ಮೇಡಮ್. 8 ತಿಂಗಳ? ಹ್ಞೂ. ಹಾ, 8 ತಿಂಗಳ ಅಂದ್ರೆ ನೀವು ಆಹಾರ ಶುರು ಮಾಡ್ಬೇಕಾಗ್ತದ ಮಗುಗೆ. ಮಾಡಿವಿ ಮೇಡಮ್, ಅದು ಇದು ಸೆರೆಲ್ಯಾಕ್ಸ್, ಅದು ಇದು ಸೆರೆಲ್ಯಾಕ್ಗಿಂತ ಮನೆಯಲ್ಲಿ ಮನೆಯಲ್ಲಿ ತಯಾರಿಸಿರುವಂತಹ ಆಹಾರ. ಹೌದು ಮೇಡಮ್. ಹಾ, ಅದನ್ನು ಕೊಡ್ತೀವಿ ಮೇಡಮ್. ಕಾಟಿ ಗೀಟಿ ಅಂತ ಹೇಳಿ ನಮ್ ಕಡೆ ಉತ್ತರ ಕರ್ನಾಟಕ, ಕಾಟಿ ಗೀಟಿ ಅಂತ ಮಾಡಿ ಕೊಡ್ತಾರೆ ಮೇಡಮ್. ಅದು ಅದಕ್ಕೆ ಹಾಲು ಮಿಕ್ಸ್ ಮಾಡಿ ಸ್ವಲ್ಪ ಸಕ್ಕರೆ ಹಾಕಿ ಕೊಡ್ತೀವಿ ಮೇಡಮ್. ಪ್ರತ್ಯೇಕವಾಗಿ ಹೋಗಿ ತೋರಿಸಿದ್ರೆ ಗೊತ್ತಾಗ್ತದೆ ಏನು ಬೇರೆ ಏನಾದ್ರೂ ತೊಂದರೆ ಇದೆಯೋ ಏನು ಅಂತ. ಧನ್ಯವಾದ ರಾಜೇ ಸರ್. ಹಲೋ ಮಗುವಿಗೆ ಆರಾಮಿಲ್ಲದಾಗ ಡಾಕ್ಟರ್ ಈ ಪೂರಕ ಆಹಾರ ಕೊಡಬೇಕೋ ಬೇಡವೋ ಅಂತ? ಮಗುವಿಗೆ ಆರಾಮಿಲ್ಲದಿದ್ದಾಗ ತಾಯಿಯ ಹಾಲನ್ನಂತೂ ಕೊಡಬೇಕು, ಕಂಟಿನ್ಯೂ ಮಾಡಬೇಕು, ಅದನ್ನು ನಿಲ್ಲಿಸಬಾರ್ದು. ಹೆಚ್ಚಿಗೆ ನೀರಿನ ಅಂಶ ಕೊಡಬೇಕು ಮತ್ತು ಮೆದುವಾದ ಆಹಾರ, ಮಗುಗೆ ಇಷ್ಟ ಆಗುವಂತ ಆಹಾರನ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪದೇ ಪದೇ ಆಗಾಗ್ಗೆ ನೀಡಬೇಕು. ಮತ್ತು ಮಗು ಆರಾಮಾದ ನಂತರ ಒಂದೆರಡು ವಾರ ತನಕ, ಯಾಕಂದ್ರೆ ಆರಾಮಿಲ್ಲದೆ ಇದ್ದಾಗ ಪಾಪು ಊಟ ಸರಿ ಮಾಡೋದಿಲ್ಲ, ತೂಕ ಕಮ್ಮಿ ಆಗಿರ್ತದೆ, ಅದನ್ನ ಚೇತರಿಕೆ ಮಾಡ್ಕೊಳ್ಳಿಕ್ಕೆ 1-2 ವಾರ ತನಕ ಒಂದು ಹೊತ್ತು ಹೆಚ್ಚು ಊಟ ಮಾಡಿಸ್ಬೇಕು. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಪ್ರಶ್ನೆ ಕೇಳ್ರಿ, ಟೈಮ್ ಆಗ್ತಾ ಬಂತು. ಮಂಜುನಾಥ್ ಇಷ್ಟು ತನಕ ಹೇಳಿದ್ರಲ್ಲ ಡಾಕ್ಟರ್, ನಿಮಗ ನಿಮ್ಗ ಕೂಡ ಮತ್ತ ನಾ 3-4 ಸಲ ವಿವರಿಸಿದ್ರು ಅದನ್ನ. ಸಮಯ ಆತಲ್ಲ. ಹಲೋ ಡಾಕ್ಟರ್, ಅನೇಕರು ಪ್ರಶ್ನೆ ಕೇಳಿದ್ರು, ತಾವು ಕೂಡ ಬಹಳ ಸವಿಸ್ತಾರವಾಗಿ ಮಾಹಿತಿ ಮಾಡಿಕೊಟ್ರಿ. ಒಂದಂದ್ರೆ 6 ತಿಂಗಳ ಮುಂಚೆ ನೀವು 6 ತಿಂಗಳಕ್ಕೆ ಪೂರಕ ಆಹಾರ ಶುರು ಮಾಡಬೇಕು ಅಂತಂದ್ರಿ, 6 ತಿಂಗಳಕ್ಕಿಂತ ಮುಂಚಿತವಾಗಿ ಅಥವಾ ತಡವಾಗಿ ಪ್ರಾರಂಭ ಮಾಡಿದ್ರೆ ಏನರ ತೊಂದರೆ ಆಗ್ತದೇನು ಅನ್ನೋಂಥದ್ದು. ಈಗ ಮುಂಚೆ ಆರಂಭ ಮಾಡಿದ್ರೆ ಏನಾಗ್ತದೆ, ಆಹಾರ ಈಗ ಆಹಾರ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ಅದು ತಾಯಿಯ ಎದೆಹಾಲನ ಸ್ಥಾನವನ್ನು ತೆಗೆದುಕೊಳ್ಳುತ್ತದೆ. ಸೊ ಮಗುವಿಗೆ ಎದೆಹಾಲಿನಿಂದ ಸಿಗೋ ಪೌಷ್ಟಿಕಾಂಶಗಳು ದೊರೆಯೋದಿಲ್ಲ, ಮಗು ಇದರಿಂದ ಅಪೌಷ್ಟಿಕತೆ ಆಗೋ ಚಾನ್ಸಸ್ ಇರುತ್ತೆ. ತಡವಾಗಿ ಆರಂಭಿಸಿದ್ರೂ ಸಹ ಮಗುವಿಗೆ ಅಗತ್ಯ ಪೌಷ್ಟಿಕತೆ ದೊರೆಯುವುದಿಲ್ಲ, ಅಪೌಷ್ಟಿಕತೆ ಆಗಿ ಮಗುವಿಗೆ ಅನಾರೋಗ್ಯಗಳು ಹೆಚ್ಚಾಗುತ್ತದೆ, ಬೆಳವಣಿಗೆ ಮತ್ತು ಅಭಿವೃದ್ಧಿ ಕೂಡ ಕುಂಠಿತಗೊಳ್ಳುತ್ತದೆ. ಸಾಧ್ಯವಾದಷ್ಟು 6 ತಿಂಗಳು ತುಂಬಿದ ನಂತರ ಆರಂಭ, ನಿಧಾನಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಕೊಟ್ಟು ಶುರು ಮಾಡಬೇಕು ಅಂತೀರಿ. ಧನ್ಯವಾದ ಡಾಕ್ಟರ್. ಇಷ್ಟೋ ತನಕ ಪೂರಕ ಆಹಾರ ಯಾವ ಥರ ಇರಬೇಕು, ಯಾವಾಗ ಶುರು ಮಾಡಬೇಕು ಅನ್ನೋದನ್ನು ಬಹಳ ವಿವರವಾಗಿ ತಿಳಿಸ್ಕೊಟ್ರಿ. ಡಾಕ್ಟರ್ ಸ್ಮಿತಾ ಕೆ ಅವರು ಸೋಮವಾರ ಮತ್ತು ಗುರುವಾರ ಲಭ್ಯರಿರ್ತಾರೆ. ಅವರ ದೂರವಾಣಿ ಸಂಖ್ಯೆ 0836-247-7871. ದೂರವಾಣಿ ಸಂಖ್ಯೆಯನ್ನು ಇನ್ನೊಮ್ಮೆ ಹೇಳ್ತೀನಿ ಕೇಳ್ರಿ, 0836-247-7871. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836 2